ಮೇಲೇರಿ ಬಂದ ಬಗೆ ನೋಡಕ್ಕ ಮನಸೋತಿ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತಿ ನಾನವಗೆ. ಪತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡುತ್ತ ಕಾದಿದ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡುತ್ತ ಕಾದಿದ. ಮತ್ತೆ ಕೆಡಗಿದ ಅವನಂಗವ ಸತಿಗಿತ್ತನು ತಾಲಿಂಗನವ. ಅಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತಿ ನಾನವಗೆ. ಸೆರೆ ಮುದದಿಂದ ಬಿಡಿಸಿ ಮನೋಹರ. 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ. ಅದಿತಿಯ ಕುಂಡಲ ಕಳಿಸಿದ ಹರ ವಿಧಿ ಸುರ ನೃಪರನು ಸಲಹಿದ ಧೀರ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತಿ ನಾನವಗೆ. ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವ. ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವ. ಶರಣಾಗತ ಜನ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತಿ ನಾನವಗೆ. ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು ಭಕ್ತರ ಗಹರಿ ರವಿಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತಿ ನಾನವಗೆ. ನೋಡಕ್ಕ ಮನಸೋತಿ ನಾನವಗೆ. ನೋಡಕ್ಕ ಮನಸೋತಿ ನಾನವಗೆ.